ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ, ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರಾಮಕೃಷ್ಣವರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ರೈತ ಬಾಂಧವರೇ, ಇದೀಗ ಕೇಳಿ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ರಾಜಶೇಖರ್ ವಿಲಿಯಮ್ಸ್ ಅವರ ಜೊತೆಗೆ ಸಂದರ್ಶನ. ಆಕಾಶವಾಣಿ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ರಾಜಶೇಖರ್ ವಿಲಿಯಮ್ಸ್ ಅವರ ಜೊತೆಗೆ ಸದ್ಯದ ಮಳೆ ಬೆಳೆ ಪರಿಸ್ಥಿತಿ ಕುರಿತು ಒಂದು ಅವಲೋಕನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರಾಜಶೇಖರ್ ವಿಲಿಯಮ್ಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವಿಲಿಯಮ್ಸ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ನಾವು ಕಳೆದ ಅನೇಕ ದಿನಗಳಿಂದ ನೋಡ್ತಾ ಇದ್ದೀವಿ, ವಾತಾವರಣ ಬಹಳಷ್ಟು ವಿಪರೀತ ಆಗ್ಯದ ಅಂತ ಹೇಳ್ಬೋದು. ಒಂದು ಕಡೆ ಮಳೆ ಬಂದ್ರೆ ಇನ್ನೊಂದು ಕಡೆ ಬರ ಇರುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಕಳೆದ ಎರಡು ತಿಂಗಳಲ್ಲಿ ಈ ಒಂದು ಬದಲಾವಣೆಗಳನ್ನ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ, ಈ ವೈಪರೀತ್ಯಗಳು ಏನು ಜಾಗತಿಕ ತಾಪಮಾನ ಹೆಚ್ಚಾಗುವುದರಿಂದ ಆಗಿರುವಂತಹದ್ದು ಅಂತ ಹೇಳಿ ವಿಜ್ಞಾನಿಗಳು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅದರ ಪರಿಣಾಮವಾಗಿ ನಾವು ನಮ್ಮ ಪ್ರದೇಶಗಳಲ್ಲಿ ಈ ಒಂದು ವಿಪರೀತ ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದೇವೆ. ಇಂತಹ ಪರಿಸ್ಥಿತಿಯಿಂದಾಗಿ ನಮ್ಮ ಬೆಳೆಗಳ ಮೇಲೆ ಬಹಳಷ್ಟು ಪರಿಣಾಮ ಆಗಿರುವುದಂತೂ ನಿಜ. ವಿಜಯಪುರ ಜಿಲ್ಲೆ ಒಳಗೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಬೆಳೆಗಳದಿದೆ, ಮತ್ತು ರೈತರು ನಿಜವಾಗಿ ಹೇಳಬೇಕು ಅಂತಂದ್ರೆ ಬಹಳಷ್ಟು ಆತಂಕಕ್ಕೆ ಒಳಗಾಗಿದ್ದೀರಿ. ಇಂಥ ಒಂದು ಸನ್ನಿವೇಶದೊಳಗೆ ಕೃಷಿ ಇಲಾಖೆ ಯಾವ ಚಟುವಟಿಕೆಗಳನ್ನು ವಿಶೇಷವಾಗಿ ಸಮೀಕ್ಷೆ ಮಾಡುವಂಥದ್ದಾಗಲಿ, ಬೆಳೆಗಳ ಸಮೀಕ್ಷೆ, ಅದರ ನಂತರ ರೈತರಿಗೆ ಪರಿಹಾರ ಸೂಚಿಸುವಂತಹ ಒಂದು ಕ್ರಮಗಳನ್ನು ತಗೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಈಗಾಗಲೇ ನಮ್ಮ ಸ್ಟುಡಿಯೋದೊಳಗೆ ಜಂಟಿ ಕೃಷಿ ನಿರ್ದೇಶಕರಿದ್ದಾರೆ. ಅವರ ಒಂದು ಅನುಭವದ ಪ್ರಕಾರ ಏನೇನು ನಮ್ಮ ಜಿಲ್ಲೆ ಒಳಗೆ ಚಟುವಟಿಕೆಗಳು ನಡೆದಾವ, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾರ್ಗದರ್ಶನ ಅವರಿಂದ ನಾವು ತಗೊಳ್ಳೋಣ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಈಗ ತಾವೆಲ್ಲ ನೋಡಿದಿರಿ, ನಮಗೆ ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 1,53,000 ಹೆಕ್ಟರ್ ಇದೆ. ಅದರ ಪೈಕಿ ನಮ್ಮ ಮುಂಗಾರಿನಲ್ಲಿ ನಮ್ದು ಬೇಸಿಕಲಿ ನಮ್ಮದು ಹಿಂಗಾರು ಜಿಲ್ಲೆ, ಆದರೆ ಇತ್ತೀಚೆಗೆ ಒಂದು 7-8 ವರ್ಷದಿಂದ ನಾವು ಮುಂಗಾರಿನಲ್ಲಿ ಜಾಸ್ತಿ ಬಿತ್ತನೆ ಮಾಡ್ತಾ ಇದ್ದೀವಿ. ಹಂಗಾಗಿ ನಮಗೆ ಮುಂಗಾರಿನಲ್ಲಿ ನಾವು ನಿಯರ್ಲಿ ಅಂದರೆ ಸರಿಸುಮಾರು ಒಂದು 700,000 ಹೆಕ್ಟರ್ವರೆಗೆ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಯಾವ ಬೆಳೆ ಬೆಳೀತಾ ಇದ್ದೀವಿ ನಾವು ಅಂತ ಅಂತಂದರೆ ತೊಗರಿಯನ್ನು ಬೆಳೀತಾ ಇದ್ದೀವಿ. ಸೊ ತೊಗರಿ ನಮಗೆ ಈ ವರ್ಷ ಸರಿಸುಮಾರು ನಮಗೆ 4,67,000 ಹೆಕ್ಟರ್ನಲ್ಲಿ ಬಿತ್ತನೆ ಮಾಡಿದ್ದೀವಿ. ಈ ಬಿತ್ತನೆ ಮಾಡೋಕ್ಕೆ ನಮಗೆ ಒಳ್ಳೆ ಅನುಕೂಲ ಆಯಿತು, ಯಾಕಂದರೆ ಜೂನ್ನಲ್ಲಿ ನಮಗೆ ಒಳ್ಳೆ ಮಳೆ ಆಯಿತು, ಜುಲೈನಲ್ಲೂ ಚೆನ್ನಾಗಾಯಿತು, ಆಗಸ್ಟ್ ಸೆಪ್ಟೆಂಬರ್ನವರೆಗೂ ನಮಗೆ ಏನು ವಾಡಿಕೆಗೆ ತಕ್ಕಂತೆ ಮಳೆ ಒಂದು 5% 10% ಹೆಚ್ಚು ಕಡಿಮೆ ನಮಗೆ ಮಳೆ ಆಗಿದೆ. ಸೊ ಇದರಿಂದ ನಮಗೆ ಒಳ್ಳೆ ಮಳೆ ಇದ್ದಿದ್ದರಿಂದ ನಮ್ಮ ತೊಗರಿ ಭಾಳಷ್ಟು ಏರಿಯಾದಲ್ಲಿ ನಾವು ಬಿತ್ತನೆ ಮಾಡಿದ್ದಾರೆ ರೈತರೆಲ್ಲರೂ. ಸೊ ಇದರಲ್ಲಿ ಒಂದು ಎರಡು ಸಮಸ್ಯೆಗಳು ನಮ್ಮಲ್ಲಿ ಕಾಡ್ತಾ ಇದ್ವು. ನಮಗೇನು ಸೆಪ್ಟೆಂಬರ್ನಲ್ಲಿ ಮಳೆ ಬಂದಾಗ ನಾವು ಈ ಏನು ತೊಗರಿ ಒಂದು 10 ವರ್ಷದಿಂದ ನಾವು ಏನು ಹಾಕ್ತಾ ಇದ್ದೀವಿ, ಇದು ಒಂದೇ ಬೆಳೆನ ಹಾಕ್ತಾ ಇದ್ದೀವಲ್ಲ, ಅಂಥ ಒಂದು ಹೊಲಗಳಲ್ಲಿ ಈ ನೆಟಿ ರೋಗ ಅಂತ ಒಂದು ಬಂತು ನಮ್ಮಲ್ಲಿ. ಸೊ ಇದು ಯಾಕೆ ಬಂತು ಅಂತ ಅಂತಂದರೆ, ಇದು ನೀವು ತಿಳ್ಕೊಂಡಿರ್ತೀರಿ, ನಾವು ಬರೀ ನೀರು ಜಾಸ್ತಿ ಆದರೆ ಬರುತ್ತೆ ಅಂಥೇಳಿ, ಬಟ್ ಇದು ಎರಡಕ್ಕೂ ಬರ್ತಾ ಇದೆ. ನೀರು ಜಾಸ್ತಿ ಆದ್ರೂ ಬರ್ತಾ ಇದೆ, ಮತ್ತು ನೀರು ಎಲ್ಲಿ ಕಡಿಮೆ ಇದೆಯೋ ಒಣ ಬೇಸಾಯದಲ್ಲೂ ಇದು ಬಂದಿದೆ. ಯಾಕೆ ಬಂದಿದೆ ಅಂತಂದರೆ, ಭಾಳ ವರ್ಷದಿಂದ ಒಂದೇ ಬೆಳೆಯನ್ನು ನಾವು ಹಾಕ್ತಾ ಇದ್ದೀವಿ. ಸೊ ಹಂಗಾಗಿ ಬಂದಿದೆ, ಅದೊಂದು ಸಮಸ್ಯೆ ಆಯಿತು. ಆಮೇಲೆ ನಮಗೇನು ನೆಕ್ಸ್ಟು ಏನು ಸಮಸ್ಯೆ ಆಯಿತಪ್ಪ ಅಂತಂದರೆ, ನಮ್ಗೆ ಅಕ್ಟೋಬರ್ನಲ್ಲಿ ಅಕ್ಟೋಬರ್ನಲ್ಲಿ ನಮಗೆ 111 mm ನಮ್ಮ ಜಿಲ್ಲೆಯಲ್ಲಿ ವಾಡಿಕೆ ಮಳೆ ಆಗಬೇಕಾಯಿತು. ಬಟ್ ಆಗಿದ್ದು ಎಷ್ಟಾಯಿತು ಅಂತ ಅಂತಂದರೆ ಬರೀ 34 mm ಆಯಿತು. ಹಾಂ, ಭಾಳ ಕೊರತೆ ಆಯಿತು. ಸೊ ಇದರಿಂದ ಅದು ಯಾವಾಗಪ್ಪ ಅಂತಂದರೆ ಅಕ್ಟೋಬರ್ 10th ಲಾಸ್ಟ್ ಮಳೆ ಆಗಿದ್ದು ನಮ್ಮ ಜಿಲ್ಲೆಯಲ್ಲಿ. ಸೊ ಅದಾದಮೇಲೆ ಮತ್ತು 17th ನಮಗೆ ಮಳೆ ಬಂತು. ಸೊ ಇದರಿಂದ ಏನಾಯ್ತಪ್ಪ ಅಂತಂದರೆ ನಿಯರ್ಲಿ ನಮಗೆ 30-40 ನಮಗೆ ಮಳೆ ಕೊರತೆ ನಮ್ಮ ಜಿಲ್ಲೆಗೆ ಕಾಡ್ತೆ. ಇದರಿಂದ ನಮಗೆ ಹೂ ಕಟ್ಟೋ ಸಮಯ ಮತ್ತು ಕಾಯಿ ಕಟ್ಟೋ ಸಮಯ, ಕಾಯಿ ಬಲಿಯೋ ಸಮಯ, ಇವೆಲ್ಲ ಸಮಯದಲ್ಲಿ ನಮಗೆ ಹಸಿ ಕೊರತೆ ಆದ ಕೂಡಲೇ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗುವಂಥ ಲಕ್ಷಣಗಳು ನಾವು ನೋಡ್ತಾ ಇದ್ದೀವಿ. ಇದು ಒಂದು ಕಡೆ ಆಯ್ತಂದರೆ ಮತ್ತು 18, 19, 20 ಈ ಸಮಯದಲ್ಲಿ ಮತ್ತೆ ಅಲ್ಲಲ್ಲಲ್ಲಿ ಮಳೆ ಬಂತು. ಸೊ ನಮ್ಗೆ ನವಂಬರ್ನಲ್ಲಿ 25 mm ಮಳೆ ಆಗಬೇಕಾಗಿತ್ತು. ಈಗಾಗಲೇ 38.5 mm ನಿಯರ್ಲಿ 40 mm ವರೆಗೂ ಮಳೆ ಆಗಿದೆ. ಮತ್ತು ಕೆಲವೊಂದು ಭಾಗಗಳಲ್ಲಿ ಈ ಮುದ್ದೆ ಬೇಳಂಥದ್ರಲ್ಲಿ ಇನ್ನೊಂದು ಸ್ವಲ್ಪ 10 mm ಜಾಸ್ತಿ ಆಗಿದೆ. ಸೊ ಇದರಿಂದ ನಮಗೆ ಬಹಳ ರೈತರಿಗೆ ಆತಂಕ ಏನಾಗಿದೆಯಪ್ಪ ಅಂತಂದರೆ ಬಂದಿದ್ದು ಈಗ ಒಂದು ತೊಗರಿ ತೊಗೊಂಡ್ರೆ ಒಂದು ತೊಗರಿ ಗಿಡದಲ್ಲಿ ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 200-300 ಕಾಯಿ ಇರೋಂಥ ಇದರಲ್ಲಿ ನಮಗೆ ಹಾರ್ಡ್ಲಿ ಒಂದು 30% ಕಾಯಿ ಬಂದಿದೆ. ಇದು ಮಳೆಯಿಂದಾಗಿ ಸ್ವಲ್ಪ ಉದುರು ಹೋದವು. ಹೂ ಕಟ್ಟೋ ಟೈಮಲ್ಲಿ ಇದ್ದಿದ್ದು ಉದುರೋಗಿದೆ. ಸೊ ಈಗ ಕಾಯಿ ಕಟ್ಟಿರತಕ್ಕಂಥದ್ದು ಕಾಯಿ ಮೇಲೆ ಕಪ್ಪು ಬಣ್ಣ ಬರ್ತಾ ಇದೆ. ಸೊ ಇದರಿಂದ ರೈತರಲ್ಲಿ ಏನಾಗ್ತಾ ಇದೆ, ಭಯ ಆಗ್ತಾ ಇದೆ. ಇದು ನಾಳೆ ಬಿಸಿಲು ಬಂದ್ಬಿಟ್ರೆ ಏನಾಗತ್ತಪ್ಪ, ಇದು ಸಿಡಿದೋಗ್ಬಿಟ್ರೆ ಹೆಂಗೆ, ನಮ್ದು ಇಳುವರಿ ಕಡಿಮೆ ಬಂದಿದ್ದು ಸ್ವಲ್ಪ ಇಳುವರಿ ಬಂದಿದ್ದು ಅದನ್ನು ಹಾಳಾಗುತ್ತೇನೋ ಅಂತೇಳಿ ನಮ್ಗೆ ರೈತರಲ್ಲಿ ಬಹಳಷ್ಟು ಆತಂಕ ಇದೆ. ಸೊ ಅದಕ್ಕಾಗಿ ನಾವೇನು ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಒಂದು ಡಿಸಿಷನ್ ತಗೊಂಡು ಕೃಷಿ ಮಹಾವಿದ್ಯಾಲಯ ಹತ್ರ ಒಂದು ಟೀಮ್ ಮಾಡಿ ನಾವು ಎಲ್ಲ ತಾಲೂಕುಗಳನ್ನು ಸರ್ವೆ ಮಾಡಿದ್ವಿ. ಸೊ ಏನಾಗ್ತಾ ಇದೆ ಪರಿಸ್ಥಿತಿ, ಏನಾಗಿದೆ ಅಂತೇಳಿ. ಸೊ ನಾವೆಲ್ಲ ನೋಡ್ಕೊಂಬಂದಾಗ ಈ ಮಳೆ ಕೊರತೆಯಿಂದ ಅಂತೂ ಭಾಳಷ್ಟು ಇಳುವರಿ ಕಡಿಮೆ ಆಗೋ ಚಾನ್ಸಸ್ ಇದ್ದಾವೆ. ಸೊ ಅದ್ರ ಜೊತೆಗೆ ಇದೇನು ಬಂದಿದೆ, ಮಳೆ ಬಂದಿದ ಮೇಲೆ ನವಂಬರ್ನಲ್ಲಿ ಬಂದಿದ ಮೇಲೆ ಕಾಯಿ ಮೇಲೆ ಕಪ್ಪಾಗಿರೋದನ್ನು ನಾವು ನೋಡಿದ್ವಿ. ಬಟ್ ಒಳಗಡೆ ನೋಡಿದಾಗ ನಮಗೆ ಎಲ್ಲಿ ಹುಳ ಹೊಡೆದಿರ್ತದೆ, ಹುಳ ಹೊಡೆದಿರ್ತಕ್ಕಂಥ ಇದರಲ್ಲಿ ಕೆಲವೊಂದು 1-2 drops ನೀರು ಹೋಗಿ ಅಲ್ಲಿ ಭಾಳ ಕೆಟ್ಟೋಗ್ಬಿಟ್ಟಿದೆ ಅದು. ಸೊ ಇಂಥದ್ದು 1% ಇರ್ಬೋದು ಎಲ್ಲ ಕಡೆ. ಬಟ್ ಜನರಲಿ ರೈತರಲ್ಲಿ ಆತಂಕ ಇದ್ದಾಗ ನಾವು ಈ ಒಂದು ಕೃಷಿ ವಿಶ್ವವಿದ್ಯಾಲಯದವರ ಮೊರೆ ಹೋಗಿ ಅವ್ರ ಹತ್ರ ಒಂದು ರಿಪೋರ್ಟ್ನ ತಗೋತಾ ಇದ್ವಿ. ಈಗಾಗಲೇ ನಾವು ಎಲ್ಲ ತಾಲೂಕು ಬಿಜಾಪುರ, ಬಾಗೇವಾಡಿ, ಮುದ್ದೇಬಿಹಾಳ, ಸಿಂದಗಿ, ಇಂಡಿ ಮತ್ತು ಕೆಲವು ಜನಪ್ರತಿನಿಧಿಗಳನ್ನು ನಮ್ಮ ಜೊತೆ ಬಂದು ರೈತರಿಗೆ ಜೊತೆ ವಿಸಿಟ್ ಮಾಡಿದ್ದೀವಿ. ಈಗ ಮತ್ತೆ ಒಂದು ವಾರ ಬಿಟ್ಟು ಅಂದರೆ ಈ ಬಿಸಿಲು ಬೀಳ್ತಾ ಇದೆ, ಈಗ ಬಿಸಿಲು ಬೀಳ್ತಾ ಇದೆ. ಆ್ಯಕ್ಚುಲಿ ಏನಾಗಿದೆ, ಏನಾಗ್ತಾ ಇದೆ, ಇದು ಅಲ್ಲೇನು ಸಿಡಿತಾ ಇವೋ, ಕಾಯಿ ಸಿಡಿತಾವೋ, ಕಾಳು ಸಿಡಿತಾವೋ, ಇವನ್ನೆಲ್ಲ ನಾವು ಪರಾಮರ್ಶೆ ಮಾಡ್ತಾ ಇದ್ದೀವಿ. ಇದನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀವಿ. ಸೊ ಹಂಗಾಗಿ ರೈತರು ಈಗ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಇಂಥ ಸಂದಿಗ್ಧ ಸಮಯಗಳಲ್ಲಿ ನಮಗೆ ಕೈ ಹಿಡಿಯೋದು ಏನಪ್ಪಾ ಅಂತಂದರೆ ಇನ್ಸೂರೆನ್ಸ್ ಒಂದು, ಬೆಳೆ ವಿಮಾ. ಬೆಳೆ ವಿಮಾ ನಾವು ಬಹಳಷ್ಟು ವರ್ಷದಿಂದ ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ಜಿಲ್ಲೆಗೆ ಬಹಳಷ್ಟು ಸಲ ಬೆಳೆ ವಿಮಾ ಬಂದಿದೆ. ಹೋದ ವರ್ಷ ನೀವು ಎಕ್ಸಾಂಪಲ್ ತೊಗೊಂಡಾಗ ನಮ್ಮ ಜಿಲ್ಲೆಗೆ ನಮಗೆ 125 crore ಬಂದಿದೆ. 125 crore ನಮ್ಮ ಜಿಲ್ಲೆಗೆ ಬಂದಿದೆ, ಮುಖ್ಯವಾಗಿ ನಮ್ಮ ತೊಗರಿಗೇನೆ ಬಂದಿದೆ. ಹಾಗೆ ವರ್ಷ ವರ್ಷ ಒಳ್ಳೆ ನಮಗೆ ಒಂದು ಲಾಸ್ಟ್ ಒಂದು 2-3 years ಬ್ಯಾಕ್ ನಮಗೆ 250 crore ಬಂದಿತ್ತು. ಅಂದರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ನಮ್ಮ ಜಿಲ್ಲೆ ಲಾಸ್ಟ್ 15-20 ನಾವು ಡಾಟಾ ತಗೊಂಡಾಗ ಅದರಲ್ಲಿ ನಮ್ಗೆ 13 ಬರಗಾಲ ಇದೆ. 13 ನಮ್ಮ ಜಿಲ್ಲೆ, 2 ಫ್ಲಡ್ ಬಂದಿದೆ. ಹಸಿ ಜಾಸ್ತಿ ಆಗಿ 2 ನಮಗೆ ಬರಗಾಲ ಅಂತ ಡಿಕ್ಲೇರ್ ಆಗಿದೆ. ಸೊ ಈ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಜಿಲ್ಲೆ ಅಂದರೆ 79% ಬರಕ್ಕೆ ತುತ್ತಾಗುವಂಥ ಒಂದು ಜಿಲ್ಲೆ ಅಂತ ಡಾಟಾ ಹೇಳುತ್ತೆ. ಸೊ ಹಂಗಾಗಿ ನಾವು ಪ್ರತಿಯೊಬ್ಬರು ಇನ್ಸೂರೆನ್ಸ್ ಬೆಳೆ ವಿಮೆಯನ್ನು ಮಾಡಿಸ್ಲೇಬೇಕು. ಬಟ್ ಈ ವರ್ಷ ಏನಾಗಿದೆ, 1,00,000 ಮಂದಿ ಮಾಡಿಸಿದ್ದಾರೆ. ಸೊ 100,000 ಮಾಡಿಸಿದ್ದಾರೆ. ಬಟ್ ನಮ್ಮಲ್ಲಿ 360,000 ಜನ ಇದ್ದಾರೆ ರೈತರು. ಸೊ ಅದರಲ್ಲಿ ಅಟ್ಲೀಸ್ಟ್ 50% ಆದರೂ ಮಾಡಿಸಿದ್ರೆ ನಿಮ್ಮ ಬೆಳೆಗೆ ಒಂದು ಇನ್ಸೂರೆನ್ಸ್ ಆಯಿತಪ್ಪ ಅಂತಂದರೆ ಬೆಳೆ ನಷ್ಟ ಆದಾಗ ನಮಗೆ ಅನುಕೂಲ ಆಗುತ್ತೆ. ಸೊ ಹಂಗಾಗಿ ಪ್ರತಿ ಯಾವುದೇ ಬೆಳೆ ಇರಲಿ, ತೊಗರಿ ಅಷ್ಟೇ ಅಲ್ಲ, ಜೋಳ ಇರ್ಬೋದು, ಕಡಲೆ ಇರ್ಬೋದು, ಅಥವಾ ಈ ದ್ರಾಕ್ಷಿ ಇರ್ಬೋದು, ಯಾವ ಎಲ್ಲದಕ್ಕೂ ನಾವು ಏನು ಬೆಳಿತೀವೋ ಅದನ್ನು ನಾವು ಇನ್ಸೂರೆನ್ಸ್ ಮಾಡಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ. ಇಲ್ಲಪ್ಪ ಅಂತಂದರೆ ಈ ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಮಗೆ ಭಾಳ ಕಷ್ಟ ಆಗ್ಬಿಡುತ್ತೆ ರೈತನಿಗೆ. ಈಗ ತಾವು ಹೇಳೋ ಪ್ರಕಾರ 13 ಕಳೆದ ಡೇಟಾವನ್ನು ನೋಡಿದ್ರೆ, ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ, ನಮಗೆ 13 ಬರಗಾಲ ಅನ್ನುವಂಥದ್ದು ಒಂದು ಪರಿಸ್ಥಿತಿ ಇತ್ತು. ಅದು ಬರಗಾಲ ಬರ್ತದ ಅನ್ನುವಂತದೊಂದು ಲೆಕ್ಕದಾಗ ಇಟ್ಕೊಂಡೆ ನಾವು ಇನ್ಶೂರೆನ್ಸ್ ಕಡೆ ಹೋದ್ರೆ ತಾವು ಹೇಳುವಂತ ಸೇಫ್ ಆಗಿರ್ತೀವಿ, ಸುರಕ್ಷಿತವಾಗಿರ್ತೀವಿ ಅನ್ನುವಂತ ಹೇಳ್ತಾ ಇದ್ರಿ. ಏನು ರೈತರಲ್ಲಿ ಯಾಕೆ ಇನ್ಶೂರೆನ್ಸ್ ಬಗ್ಗೆ ಯಾಕೆ ಅಷ್ಟು ಒಲವಿಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ತಾವು ಹೇಳ್ತಾ ಇದ್ರಿ? ಸರ್ಕಾರ ಬಹಳಷ್ಟು ಮುಂಗಾರಿನಲ್ಲೂ ಮತ್ತು ಹಿಂಗಾರಿನಲ್ಲೂ ನಾವು ಬಹಳಷ್ಟು ಪ್ರಚಾರ ಮಾಡ್ತೀವಿ. ರೈತರಿಗೆ ಏನಾಗುತ್ತಪ್ಪ ಅಂತಂದರೆ ಇನ್ಶೂರೆನ್ಸ್ ಮಾಡಿಸಿದ ಕೂಡಲೇ ನಮಗೆ ಹಣ ಬರಬೇಕು ಅನ್ನೋ ಒಂದು ಭಾವನೆ ಇದೆ. ಯಾಕಂದ್ರೆ ನ್ಯಾಚುರಲ್ ಅವ್ರಿಗೂ ಯಾರೇ ನಾವು ಎಲ್ ಐ ಸಿ ಮಾಡಿಸ್ತೀವಪ್ಪ ಅಂತಂತಂದರೆ ಮುಂದೆ ಯಾವತ್ತೋ ಒಂದಿನ ಬಂದೇ ಬರುತ್ತೆ ಅಂತ ಬೆನಿಫಿಟ್ ಆಗಬೇಕು ಅಂತ ಇರುತ್ತೆ. ಬಟ್ ಏನಾಗುತ್ತೆ, ಸರ್ಕಾರದ ನಿಯಮ ಏನಿದೆಯಪ್ಪ ಅಂತಂದರೆ ನಿಮಗೆ ಲಾಸ್ಟ್ ಒಂದು 7 ಇಯರ್ಸ್ನಲ್ಲಿ ಸೊ ಒಂದು ಇಳುವರಿ ನೋಡ್ತಾರೆ, ಹೈಯೆಸ್ಟ್ ಯಾವುದು ಇಳುವರಿ ಬಂದಿದೆ, ಒಳ್ಳೆ ಇಳುವರಿ ಯಾವ್ದು ಬಂದಿದೆ ಅದನ್ನು ಈ ವರ್ಷ ಕಂಪೇರ್ ಮಾಡ್ತಾರೆ. ಸೊ ಈ ವರ್ಷ ಯಾವ ಥರ ಕಂಪೇರ್ ಮಾಡ್ತಾರೆ ಈ ಇನ್ಸೂರೆನ್ಸ್ನಲ್ಲಿ ಅಂತಂದರೆ, ನಿಮ್ಮ ಪಂಚಾಯತಿನಲ್ಲಿ ಒಂದು ಯೂನಿಟ್ ಅಂತ, ಒಂದು ಪಂಚಾಯತಿ ಒಂದು ಯೂನಿಟ್. ಸೊ ನಾವು ತೊಗರಿಯನ್ನು ನಾವು ನಿಮ್ಮಲ್ಲಿ 3 ಸಪೋಸ್ 2 ಹಳ್ಳಿ ಇದ್ವು ಒಂದು ಪಂಚಾಯತಿನಲ್ಲಿ, ಅವ್ರೇನು ಮಾಡ್ತಾರೆ ಒಂದು 4 ಕಡೆ ಕಟಾವನ್ನು ಮಾಡ್ತಾರೆ. 4 ಕಡೆ ಕಟಾವು ಮಾಡಿದಾಗ ಅದರದ್ದು ಆವರೇಜ್ ತೆಗಿತಾರೆ. ಸೊ ಆವರೇಜ್ ತೆಗೆದು ಇಳುವರಿ ಎಷ್ಟು ಬಂದಿದೆ ಅಂತ ನೋಡ್ತಾರೆ ಈ ವರ್ಷ. ಸೊ ಈ ವರ್ಷಕ್ಕೆ ಹಿಂದೆ ಒಂದು 7 ವರ್ಷದಲ್ಲಿ 5 ವರ್ಷ ಒಳ್ಳೆ ಇಳುವರಿ ಬಂದಿರತಕ್ಕಂಥ ಡಾಟಾಗೆ ಕಂಪ್ಯಾರಿಸನ್ ಮಾಡ್ತಾರೆ. ಸೊ ಮುಂಚೆ ಒಂದು 7 ಕ್ವಿಂಟಲ್ ಬಂದಿತ್ತು ಅಂತ ತಿಳ್ಕೊಳ್ಳಿ ಆವರೇಜ್, ಈಗ ನಮಗೊಂದು 4 ಕ್ವಿಂಟಲ್ ಬಂದಿದೆ. ಸೊ ಇವಾಗ ಏನಾಗುತ್ತೆ, 4 ಅಲ್ಲಿ 7 ಇದೆ, 3 ಕ್ವಿಂಟಲ್ ಡಿಫ್ರೆನ್ಸ್ ಆಯಿತು ನಮಗೆ. ಸೊ ಆ 3 ಕ್ವಿಂಟಲ್ದು ಇಳುವರಿ ಅಷ್ಟು ಆ ಪಂಚಾಯತಿಗೆ ಇನ್ಸೂರೆನ್ಸನ್ನು ಕೊಡ್ತಾರೆ. ಈಗ ಒಂದೊಂದು ಸಲ ಏನಾಗುತ್ತೆ, ಈಗ ನಿಮ್ಮದು ಇಳುವರಿ ಚೆನ್ನಾಗಿ ಬಂದಿರುತ್ತೆ, ನಮ್ಗೆ 7 ಕ್ವಿಂಟಲೇ ಬಂದಿರುತ್ತೆ, ಅಲ್ಲಿ ಆವರೇಜ್ ತೆಗೆದಾಗ 6 ಕ್ವಿಂಟಲ್ ಇರುತ್ತೆ ಅಂತ ತಿಳ್ಕೊಳ್ಳಿ. 6 ಕ್ವಿಂಟಲ್ ಇದ್ದಾಗ ನಮ್ಗೆ ಇಳುವರಿ ಜಾಸ್ತಿ ಬಂದಿದೆಯಲ್ಲ, ಹಂಗಾಗಿ ನಮಗೆ ಆ ಪಂಚಾಯತಿಗೆ ಇನ್ಸೂರೆನ್ಸ್ ಅವರು ಕೊಡೋದಿಲ್ಲ. ಸೊ ಈಗ ಕೆಲವೊಂದು ರೈತರಲ್ಲಿ ಏನು ಭಾವನೆ ಇದೆಯಾ ಅಂತಂದರೆ, ಅವರು ಒಂದು ನಮ್ಮದು ಸ್ವತಃ ನಂದು ಹೊಲ ಹಾಳಾಗಿದೆ, ಇನ್ಸೂರೆನ್ಸ್ ಬಂದಿಲ್ಲ ಅಂತದ್ದು ಒಂದು ಇರುತ್ತೆ. ಬಟ್ ಇದು ಎಲ್ಲರಿಗೂ, ಪ್ರತಿಯೊಬ್ಬ ರೈತನ ಹೊಲದಲ್ಲಿ ನಾವು ಕಟಾವು ಮಾಡಲ್ಲ ಸರ್ಕಾರದವರು. ಸೊ ಎಲ್ಲೋ ಒಂದು 4 ಕಡೆ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿ ನಾವು ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ, ಕೆಲವೊಂದ್ಸಲ ಆಗಿರುತ್ತೆ, ಇಲ್ಲ ಅಂತ ಅನ್ನೋದಿಲ್ಲ, ಕೆಲವೊಂದ್ಸಲ ಏನಾಗಿರುತ್ತೆ ಆ ಪಂಚಾಯತಿನಲ್ಲಿ ಒಂದು ಬಹಳಷ್ಟು ಕಡೆ ಬೆಳೆ ನಾಶ ಆಗಿರುತ್ತೆ. ಬಟ್ ನಾವು ಕಟಾವು ಮಾಡತಕ್ಕಂಥ ಜಾಗದಲ್ಲಿ ಇಳುವರಿ ಚೆನ್ನಾಗಿ ಬಂದಿತ್ತಪ್ಪ ಅಂತಂದರೆ ಆ ಪಂಚಾಯತಿಗೆ ಬಂದಿರಲ್ಲ. ಅದೇ ರಿವರ್ಸೂ ಆಗುತ್ತೆ, ಕೆಲವೊಂದ್ಸಲ ಅವು ಎಲ್ಲ ಬೆಳೆ ಚೆನ್ನಾಗಿ ಬಂದಿರುತ್ತೆ, ಬಟ್ ಕೆಲವೊಂದು ಕಡೆ ನಾವು ಕಟಾವು ಮಾಡಿದಾಗ ಅಲ್ಲಿ ಇಳುವರಿ ಕಡಿಮೆ ಬಂದಿತ್ತಂದರೆ ಇವ್ರು ಚೆನ್ನಾಗಿ ಬೆಳೆದಿದ್ರು ಇವ್ರಿಗೆ ಇನ್ಸೂರೆನ್ಸ್ ಬಂದಿರುತ್ತೆ. ಸೊ ಇದೊಂದು ಸ್ವಲ್ಪ ರೈತರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಏನು ಮಾಡ್ತಾರೆ, ನನಗೆ ಲಾಸ್ಟ್ 1.5 ವರ್ಷದಿಂದ ಕಟ್ಟಿದೆ, ನನಗೆ ಬಂದಿಲ್ಲ, ನಾ ಕಟ್ಟಲ್ಲ ಅಂತ. ಈ ಬಗ್ಗೆ ತಾವು ರೈತರಿಗೆ ಅಂದ್ರೆ ತಿಳಿಸಿ ಹೇಳುವಂತಹದ್ದು ಪ್ರಯತ್ನಗಳು ಮಾಡ್ತಾ ಇದ್ದೀರಿ? ಬಹಳಷ್ಟು ಮಾಡ್ತಾ ಇದ್ದೀವಿ. ಯಾಕಂದರೆ ಪ್ರತಿಯೊಂದು ಪಂಚಾಯತಿಗೆ ನಮ್ಮ ಒಂದು ವೆಹಿಕಲ್ ಹೋಗುತ್ತೆ, ವೆಹಿಕಲ್ ಮುಂಗಾರಿನಲ್ಲೂ ಹಿಂಗಾರಿನಲ್ಲೂ ಪ್ರತಿಯೊಂದು ಪಂಚಾಯತಿಗೆ ಹೋಗಿ ಪೋಸ್ಟರಿಂಗ್ ಮಾಡ್ತೀವಿ. ಮತ್ತು ಇನ್ಸೂರೆನ್ಸ್ ಕಂಪ್ನಿಯವ್ರನ್ನ ಇಟ್ಕೊಂಡು ನಮ್ಮ ಕೃಷಿ ಅಧಿಕಾರಿಗಳನ್ನು ಪ್ರತಿಯೊಬ್ಬರಿಗೂ ಹೋಗಿ ತಲುಪಿಸ್ತೀವಿ. ಬಟ್ ಅದೇ ಹೇಳಿದ್ನೆಲ್ಲ ಒಂದು ಅದೊಂದು ತಲೆಯೊಳಗೆ ಭಾಳ ಮಂದಿ ಒಂದು ಏನು ಮುಂಚೆ ಎಲ್ಲ ಒಂದು ಬಾರಿ ಒಂದು 20,000 10,000 ಅಷ್ಟೇ ತುಂಬ್ತಾ ಇದ್ರು. ಬಟ್ ಇತ್ತೀಚೆಗೆ 4-5 ವರ್ಷ ತೊಗೊಂಡಾಗ ಮೋರ್ ದನ್ 75,000 ಜನ ತುಂಬ್ತಾ ಇದ್ದಾರೆ. ಸೊ ಇದರಿಂದ ನಾವು ಬಹಳಷ್ಟು ರೈತರಿಗೆ ಎರಡೂ ಥರ ಇದೆ. ಒಂದು ಬಹಳಷ್ಟು ಜನ ಕಟ್ಟಿದ್ರು ಬಂದಿಲ್ಲ ಅಂತ ಅವರು ಇದ್ದಾರೆ. ಕೆಲವೊಬ್ಬರು ರೈತರು ಏನಂದರೆ ನಮ್ಗೆ 2 ಲಕ್ಷ ಬಂದಿದೆ, 3 ಲಕ್ಷ ಬಂದಿದೆ ಅನ್ನೋ ರೈತರೂ ಇದ್ದಾರೆ. ಸೊ ಇದು ಎರಡೂ ಯಾವುದೇ ಒಂದು ಇದು ಇದ್ದಾಗ ನಮಗೆ ಪಾಸಿಟಿವ್ ಸಕಾರಾತ್ಮಕ ಋಣಾತ್ಮಕ ಇದ್ದೇ ಇರ್ತದೆ. ಹಾಗಾಗಿ ಬಟ್ ಏನೇ ನಾವೇನು ಬಹಳ ತುಂಬಾ ಖರ್ಚು ಮಾಡಲ್ಲ ಇದಕ್ಕೆ. ನಾವು ಮಿನಿಮಮ್ ಅಮೌಂಟ್ ಇರುತ್ತೆ, ಒಂದಿನ ಎಲ್ಲೋ ಹೊರಗಡೆ ಹೋದಾಗ ಖರ್ಚು ಮಾಡೋಷ್ಟು ದುಡ್ಡು ಇನ್ಸೂರೆನ್ಸ್ ಕಟ್ಟಿದ್ರೆ ಏನೋ ಚಾನ್ಸ್ ನಮ್ಗೆ ಬಂದ್ರೆ ಚೆನ್ನಾಗಿ ಬರುತ್ತೆ ಅಷ್ಟೇ. ಆ ಒಂದು ಚಾನ್ಸ್ ಅನ್ನ ನಾವು ತಗೊಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ನಮ್ಮ ವಿಜಾಪುರ ಜಿಲ್ಲೆ ತಾವು ಇದು ಹೇಳ್ದಂಗ ಹಿಸ್ಟ್ರಿ ನೋಡಿದ್ರೆ ಅಲ್ಲಿ ಇತಿಹಾಸದೊಳಗ ಬರಗಾಲದ ಒಂದು ಬಹಳಷ್ಟು ಹೆಚ್ಚಿನ ಒಂದು ವರ್ಷಗಳು ಬರಗಾಲದೊಳಗೆ ಹೋಗುವಂತ ಒಂದು ಸಾಧ್ಯತೆಗಳಿರೋದ್ರಿಂದ ರೈತರಿಗೆ ಅದು ಇವತ್ತಿಲ್ಲ ನಾಳೆ ಅನುಕೂಲ ಆಗುವಂತಹ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ. ಈ ವರ್ಷ ಆಗ್ಲಿಕ್ಕಿಲ್ಲ, ಮುಂದಿನ ವರ್ಷ ಆದರೂ ಸಹಾಯ ಆಗೇ ಆಗ್ತದೆ ಅನ್ನುವಂಥದ್ದನ್ನ ಈ ಲೆಕ್ಕವನ್ನ ಅವರು ಇಟ್ಕೊಳ್ಬೇಕಿತ್ತಲ್ಲಿ ಒಳಗೆ. ಮತ್ತೆ ಇನ್ಶೂರೆನ್ಸ್ ಮಾಡೋದ್ರ ಕಡೆ ಅಂತೂ ಈಗ ತಾವು ಹೇಳ್ದಂಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಆಗಿದ್ದಾರೆ ಇನ್ಶೂರೆನ್ಸ್ ತಗೊಳ್ಳೋರು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಇನ್ಶೂರೆನ್ಸ್ ಮಾಡಿದ್ರೆ ತಾವು ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಂಗಿಲ್ಲ, ಸೇಫ್ ಆಗಿರ್ತೀರಿ, ಸುರಕ್ಷಿತವಾಗಿರ್ತೀರಿ ಅನ್ನುವಂಥ ಮಾತು. ಸರ್, ಈಗ ಏನು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ವಾತಾವರಣದ ವೈಪರೀತ್ಯ ಹೆಂಗಾಗ್ತದೆ, ಮತ್ತೆ ಮಳೆ ಬಂದ್ರೆ ಹೆಂಗೆ, ಮತ್ತೆ ಚಂಡಮಾರುತ ಬಂದ್ರೆ ಹೆಂಗೆ ಅನ್ನುವಂಥ ಒಂದು ಪರಿಸ್ಥಿತಿಯೊಳಗೆ ಅವರಿದ್ದಾರೆ, ಅವ್ರ ಮನಸ್ಸೊಳಗೆ ಇರೋದು ಅದೇ ಮುಂದೆ ಮತ್ತೆ ಮಳೆ ಬಂತು ಅಂತಂದ್ರೆ ಹೆಂಗೆ ಅಂಥೇಳಿ. ಈಗ ಏನು ಆಗ್ಬೋದು ಅಂತೀರಿ, ಮತ್ತೆ ಒಂದು ವೇಳೆ ಮಳೆ ಕಂಟಿನ್ಯೂ ಆದವು ಅಥವಾ ಚಂಡಮಾರುತಗಳು ಬಂದವು ಅಂತಂದ್ರೆ? ಈಗ ನಮ್ಮ ಜಿಲ್ಲೆಗೆ ನೀವೆಲ್ಲ ನೋಡಿದಿರಿ, ಈಗ ಸದ್ಯಕ್ಕೆ ಲಾಸ್ಟ್ ಒಂದು ಎರಡು ಮೂರು ದಿನ ಮೋಡ ಕವಿತ ವಾತಾವರಣ ಇತ್ತು, ಬಟ್ ಈಗ ಬಿಸಿಲು ಬೀಳ್ತಾ ಇದೆ, ಬಿಸಿಲು ಬೀಳ್ತಾ ಇದೆ. ನಿನ್ನೆ ನಾನು ಬಹಳಷ್ಟು ಹಳ್ಳಿಗಳಲ್ಲಿ ಓಡಾಡಿ ಬಂದಿದ್ದೀನಿ, ಬಟ್ ಈಗ ಕಟಾವು ಮಾಡ್ಕೊಳ್ಳೋಕೆ ರೆಡಿ ಇದೆ ತೊಗರಿ. ನಾವು ಆದಷ್ಟು ಏನಾಗುತ್ತೆ, ಬರೋ ಇಳುವರಿನೇ ಕಡಿಮೆ ಬರುವಂಥ ಚಾನ್ಸಸ್ ಇರೋದ್ರಿಂದ ನಾವು ಈ ಮೆಕನೈಸ್ಡ್ ಹಾರ್ವೆಸ್ಟಿಂಗ್ ಮಾಡೋಕ್ಕೋದ್ರೆ ಸ್ವಲ್ಪ ಕಾಳು ಸಿಡಿಯೋದು ಅದು ಇದು ಆಗುವಂಥ ಚಾನ್ಸಸ್ ಇರ್ತವೆ. ಹಾಗಾಗಿ ಮ್ಯಾನ್ಯಲಿ ಕಟಿಂಗ್ ಮಾಡಿ ಕೊಯ್ದು ಮಾಡ್ಕೊಂಡ್ರೆ ಒಳ್ಳೆಯದು, ಬಟ್ ಲೇಬರ್ ಪ್ರಾಬ್ಲಮ್ಸ್ ಭಾಳಷ್ಟು ಇರೋದ್ರಿಂದ ಎಲ್ಲಿ ಅನುಕೂಲ ಇರುತ್ತೋ ಆ ಥರ ಮಾಡ್ಬೋದು. ಮತ್ತು ಈಗ ಹಿಂಗಾರು ಬೆಳೆಗಳು ಕಡಲೆ ಮತ್ತು ಜೋಳಕ್ಕೆ ಇದು ಅನುಕೂಲ ಆಗಿದೆ, ಈ ಒಂದು ಮಳೆ ಅನುಕೂಲ ಆಗಿದೆ. ಮತ್ತು ಇನ್ನು ಮುಂದೆ ಈ ನೀವು ನೋಡ್ತಾ ಇದ್ದೀರಿ ಈ ಒಂದು ಡಿಸೆಂಬರ್ ಇದರಲ್ಲಿ ನಮಗೆ ಯಾವ ಭಾವನೆ ಬರ್ತಾ ಇದೆಯಪ್ಪ ಅಂತಂದರೆ ನಾವು ಜೂನ್ ಜುಲೈನಲ್ಲಿ ಇದೀವೋ ಅನ್ನೋ ಅಂತ ಒಂದು ಭಾವನೆ ಬರ್ತಾ ಇದೆ. ಸೊ ಇಂಥ ಒಂದು ಸಮಯದಲ್ಲಿ ನಾವು ಒಂದೇ ಬೆಳೆಯನ್ನು ಹಾಕೋದು ಭಾಳ ಅವಾಯ್ಡ್ ಮಾಡಬೇಕು. ನಾವು ಪ್ರತಿ ಸಲನೂ ಅದೇ ತೊಗರಿ ಹಾಕ್ತಾ ಇದ್ದೀವಿ ತೊಗರಿ ತೊಗರಿ ತೊಗರಿ ಅಂತಂದರೆ ನಮಗೆ ಭಾಳ ಕಷ್ಟ ಆಗುತ್ತೆ. ನಾವು ಈ ವರ್ಷ ಮುಂಗಾರಿನಲ್ಲಿ ನಾವು ಏನು ಮಾಡಿದ್ವಿ, ನಿಮ್ಮ ರೈತರಿಗೆಲ್ಲ ಒಂದು ಫೋನಿನ ಕಾರ್ಯಕ್ರಮ ಮಾಡಿ ಹೇಳಿದ್ವಿ, ನೀವು ಬರೀ ಒಂದೇ ಬೆಳೆ ಬೆಳಿಬಾರ್ರಿ, ಅದ್ರ ಜೊತೆಗೆ ನೀವು ತೊಗರಿ ಜೊತೆಗೆ ಒಂದು ಆರು ತಿಂಗಳು ಬೆಳೆ ಇರ್ತದೆ ಇದು, ಸೊ ಮೂರು ತಿಂಗಳು ಬೆಳೆ ಯಾವುದಾದ್ರೂ ಒಂದು ತೊಗೊಳ್ಳಿ ಅಂತ ನಾವು ಹೇಳಿದ್ವಿ ನಿಮಗೆ. ಅದರಲ್ಲಿ ಒಂದು 5,000 ಜನ ನಿಯರ್ಲಿ ಒಂದು 5,000 ಜನ ಏನ್ ಮಾಡಿದ್ರು, ಕೆಲವೊಬ್ರು ಮೆಕ್ಕೆಜೋಳ ಹಾಕೊಂಡ್ರು, ಕೆಲವೊಬ್ರು ಸೂರ್ಯಕಾಂತಿ ಹಾಕಿದ್ರು. ಸೊ ಇದರಿಂದ ಅವ್ರಿಗೆ ಬಹಳಷ್ಟು ಅನುಕೂಲ ಆಯಿತು. ಈ ಸೂರ್ಯಕಾಂತಿ ಈ ವರ್ಷ ಏನಾಯ್ತಪ್ಪ ಅಂತಂದ್ರೆ ಈ ತರ ಹಾಕದವರು ಮಿನಿಮಮ್ ಒಂದು 4-5 ಕ್ವಿಂಟಲ್ ತಗೊಂಡ್ರು, 4-5 ಕ್ವಿಂಟಲ್ ಒಳ್ಳೆ ರೇಟ್ಸು ಸಿಕ್ತು ಅವ್ರಿಗೆ. ಒಂದು 6,000-7,000 ರೇಟ್ ಸಿಕ್ಕಾಗ ನಿಯರ್ಲಿ ಒಂದು 30,000-30,000 ಒಂದು ಎಕರೆಗೆ ಅವ್ರಿಗೆ ಇನ್ಕಮ್ ಬಂತು. ಸೊ ಅದೇ ತರ ಮೆಕ್ಕೆಜೋಳನೂ ಬಂತು, ಅದೇ ತರ ಸಜ್ಜೆ ಹಾಕೊಂಡವರು ಚೆನ್ನಾಗಿದೆ ತಗೊಂಡಿದ್ದಾರೆ. ಹಾಗಾಗಿ ಮತ್ತು ಪ್ರತಿ ವರ್ಷ ಹಾಕಿದ ಹೊಲಕ್ಕೆ ನೀವು ತೊಗರಿನೇ ಹಾಕೋದು ತೊಗರಿನೇ ಹಾಕೋದು ಮಾಡಬಾರ್ದು, ಅದನ್ನು ಕಾಲ್ಗೈ ಮಾಡ್ಬೇಕಂತ ಹೇಳ್ತೀವಿ ನೀವು. ಸೊ ಈ ವರ್ಷ ತೊಗರಿ ಹಾಕಿದರೆ ಮುಂದಿನ ವರ್ಷ ಮೆಕ್ಕೆಜೋಳ ಹಾಕ್ರಿ ಅಥವಾ ಸಜ್ಜೆ ಹಾಕ್ರಿ ಅಥವಾ ಇನ್ನೊಂದು ಯಾವುದಾದ್ರು ಬೆಳೆ ಹಾಕ್ರಿ, ಆ ಮತ್ತೆ ಇನ್ನೊಂದು ನೆಕ್ಸ್ಟ್ ಮುಂದಿನ ವರ್ಷ ನೀವು ತೊಗರಿ ಹಾಕ್ಕೊಳ್ಳೋಕ್ಕಾಗತ್ತೆ. ಏನಾಗುತ್ತೆ, ನೀವು ಒಂದೇ ಬೆಳೆ ಹಾಕೋದ್ ಕೂಡಲೇ ರೋಗ ಜಾಸ್ತಿ ಆಗ್ತವೆ ಮತ್ತು ನಿಮಗೆ ಲಾಸ್ ಆಗ್ಬಿಡ್ತದೆ. ಸೊ ಹಂಗಾಗಿ ಇಂಟರ್ ಕ್ರಾಪಿಂಗ್ ಯಾರು ಮಾಡ್ಕೊಳ್ಳಿ ಅಥವಾ ಕಾಲ್ಗೈ ಮಾಡ್ಕೊಂಡು ಬೇರೆ ಬೆಳೆ ಏನಾದರೂ ಹಾಕೋಬೇಕು. ಮತ್ತು ನಿಮಗೆ ನೀರಾವರಿ ಫೆಸಿಲಿಟಿ ಇತ್ತಪ್ಪ ಅಂತಂದರೆ ಯಾರಾದರೂ ಒಂದು ನೀರು ಅಥವಾ ಎರಡು ನೀರು ಕೊಡುವಂತಕ್ಕಂಥವ್ರು ಇದ್ದರೆ ಈ ಕೆಲವೊಂದು ವೆರೈಟೀಸ್ ಬೇರೆ ಇದಾವೆ ನಿಮಗೆ, ಅಧಿಕ ಇಳುವರಿ ಕೊಡತಕ್ಕಂಥ GRG 811 ಅಂತ ಇದೆ, ಅದು ಗುಲ್ಬರ್ಗಾದವ್ರು ರಿಲೀಸ್ ಮಾಡ್ತಕ್ಕಂಥದ್ದು. ಸೊ ಅದರಲ್ಲಿ ನಿಮಗೆ 10 ಕ್ವಿಂಟಲ್ ಮೇಲೆ ಇಳುವರಿ ಬರುತ್ತೆ. ಸೊ ಒಂದು 15 ದಿವಸ ಅಷ್ಟೇ ಜಾಸ್ತಿ ನಿಮಗೆ ಟೈಮ್ ತೊಗೊಳುತ್ತದು. ಹಾಗಾಗಿ ಆ ಒಂದು ವೆರೈಟೀಸನ್ನು ನೀವು ಇಂಟೆನ್ಸಿವ್ ಆಗಿ ಕಲ್ಟಿವೇಷನ್ ಮಾಡಿದಾಗ ನಿಮಗೆ ಇಳುವರಿಯಲ್ಲಿ ಜಾಸ್ತಿ ಬರುತ್ತೆ. ಸೊ ಈ ಥರ ನೀವು ಮಾಡಿಕೊಂಡ್ರೆ ನಿಮಗೆ ಈ ಒಂದು ಹವಾಮಾನ ವೈಪರೀತ್ಯ ಬಹಳಷ್ಟು ಆಗ್ತಾ ಇದೆ. ಇನ್ನು ಮುಂದೆ ನೀವೆಲ್ಲ ರೈತರು ನೋಡಿರ್ಬೋದು, ಮುಂಚೆ ಯಾವಾಗೋ ಸೈಕ್ಲೋನ್ ಬರುತ್ತಂದ್ರೆ ವರ್ಷಕ್ಕೆ ಒಂದು ಸಲನೋ ಅಥವಾ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸಲ ಸೈಕ್ಲೋನ್ ಬರ್ತಾ ಇತ್ತು, ಬಟ್ ಈಗ ತಿಂಗಳ ಸೈಕ್ಲೋನ್ ಬರ್ತಾ ಇದೆ, ಬೆನ್ನ ಹತ್ತಿಬಿಟ್ಟಿದ್ದಾವೆ. ಸೊ ಈ ಒಂದು ಸಿಚುವೇಷನ್ಗೆ ನಾವು ಯಾವ ಬೆಳೆಯನ್ನು ಬೆಳಿಬೇಕು, ಏನು ಮಾಡ್ಕೋಬೇಕು ಅನ್ನೋದನ್ನು ನಾವು ಮುಂಚೆನೇ ಡಿಸೈಡ್ ಮಾಡ್ಕೋಬೇಕು. ಇಲ್ಲ ನಮ್ಮ ಪರಿಸ್ಥಿತಿ ಹೆಂಗಾಗುತ್ತೆ ಅಂತಂದರೆ ನಾವು ಎಲ್ಲರೂ ತೊಗರಿ ಹಾಕ್ತಿದ್ರೆ ನಾವು ತೊಗರಿ ಹಾಕಬೇಕು, ಎಲ್ಲರೂ ಸೂರ್ಪಾನ ಹಾಕ್ತಾರೆ ನಾವು ಸೂರ್ಪಾನ ಹಾಕಬೇಕು. ನಮ್ಮ ಒಂದು ಪ್ಲಾನಿಂಗ್ ಇರಬೇಕು ನಮಗೆ. ನಾವು ಒಂದೇ ಬೆಳೆಯನ್ನು ನಾವು ಹಾಕ್ತೀವಪ್ಪ ಅಂತಂದರೆ ಈ ಭಾಳ ಕಷ್ಟ ಆಗ್ಬಿಡ್ತದೆ ರೈತನಿಗೆ. ಈ ಒಂದು ಸಲ ಒಂದು ಕ್ರಾಪ್ ಹೋಯ್ತಪ್ಪ ಅಂತಂದರೆ ಡ್ರೈನ್ ಲೈನ್ನಲ್ಲಿ ಒಂದು ವರ್ಷ ವೇಸ್ಟ್ ಆಗುತ್ತೆ. ಒಂದು ವರ್ಷ ವೇಸ್ಟ್ ಆಯ್ತಂದರೆ ರೈತನ ಪರಿಸ್ಥಿತಿ ಭಾಳ ಗಂಭೀರ ಆಗ್ಬಿಡ್ತದೆ. ಸೊ ಹಂಗಾಗಿ ನಾವು ಕೆಲವೊಂದು ಉಪಕಸಬುಗಳನ್ನು ನಾವು ಮಾಡ್ಕೋಬೇಕು. ಅಟ್ಲೀಸ್ಟ್ ಮನೆಯಲ್ಲಿ ಒಂದು ಹಸುನೋ ಒಂದು ಕೋಳಿನೋ ಒಂದು ಇನ್ನೊಂದೋ ಏನೋ ಸಾಕ್ಕೊಂಡು ಮಾಡ್ಕೊಂಡ್ರೆ ನಮಗೆ ಒಂಥರ ATM ಇದ್ದಂಗೆ ಇರ್ತವೆ, ಅದು ಲಾಸ್ ಆದ್ರೂ ನಾವು ಸಸ್ಟೈನ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ನಮಗೆ ಬರುತ್ತೆ. ಸೊ ಈ ಥರ ಸ್ವಲ್ಪ ಇಂಟಗ್ರೇಷನ್ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಒಂದು ಭೂಮಿಯನ್ನು ನಾವು ಫಲವತ್ತಾಗಿ ಇಟ್ಕೋಬೇಕು. ನೀವು ಫಲವತ್ತ ಇರಲಾರ್ದಂಗೆ ನೀವು ಇಟ್ಕೊಂಡ್ರೆ ಏನೇ ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗುತ್ತೆ ಹೊರತು ನಿಮ್ಗೆ ಇಳುವರಿ ಕಡಿಮೆ ಆಗುತ್ತೆ, ಇಳುವರಿ ಬರೋದಿಲ್ಲ. ಸೊ ಹಂಗಾಗಿ ನೀವು ಬೇಸಿಕ್ ನಿಮ್ಮ ಭೂಮಿಯನ್ನು ನೀವು ಕಾಪಾಡ್ಕೋಬೇಕು. ಈ ವರ್ಷ ಆ್ಯಕ್ಚುಲಿ ಈ ತಿಂಗಳು December 5 ಮಣ್ಣು ಆರೋಗ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದೆವು. ಸೊ ಇದರಲ್ಲಿ ನಮ್ಮ ಸಾವಯವ ಇಂಗಾಲ 2% ಇತ್ತಪ್ಪ ಅಂತಂದರೆ ನೀವು March 1 ನೀವು ಬಿತ್ತನೆ ಮಾಡ್ಬೋದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ. ಸೊ ಅಂಥ ಕೆಪಾಸಿಟಿ ನಿಮಗೆ ಆ ಗೊಬ್ಬರ ಕೊಡ್ತದೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲಪ್ಪ ಅಂತಂದರೆ ಕೃಷಿ ಮಾಡೋದು ಭಾಳ ಕಷ್ಟ ಆಗ್ಬಿಡ್ತದೆ. ಅಂದ್ರೆ ತಾವು ಹೇಳೋ ಪ್ರಕಾರ ನಮ್ಮ ರೈತರು ಯೋಜನೆಯನ್ನ ಮಾಡ್ಕೊಳ್ಬೇಕು. ಯಾಕಂದ್ರೆ ವಿಪರೀತ ಬದಲಾವಣೆಗಳು ಆಗ್ತಾ ಇದ್ದಾವೆ ವಾತಾವರಣದೊಳಗೆ. ಹಿಂಗಾಗಿ ಯಾವಾಗ ಮಳೆ ಬರ್ತದ, ಯಾವಾಗ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ಮತ್ತೆ ನೇಚರ್ಗೆ ಪ್ರಕೃತಿಗೆ ಬಿಟ್ಟಂತಹ ವಿಷಯ ಆಗಿರೋದ್ರಿಂದ ತಾವು ಈ ಬೆಳೆಗಳನ್ನ ಪ್ಲಾನ್ ಮಾಡ್ಕೊಳ್ಬೇಕು, ಒಂದೇ ಬೆಳೆ ಬೆಳಿಬಾರ್ದು ಅನ್ನುವಂಥ ಮಾತು ಇಲ್ಲಿ ಬಹಳ ಮುಖ್ಯವಾದಂಥದ್ದು. ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ ಅನೇಕ ವರ್ಷಗಳಿಂದ ಇಲ್ಲಿ ಎಲ್ಲರೂ ತೊಗರಿಗೆ ಸ್ವಿಚ್ ಆನ್ ಆಗಿದ್ದಾರೆ. ನಾವು ಮೊದಲ ಕಲಬುರಗಿ ಜಿಲ್ಲೆ ಒಳಗೆ ತೊಗರಿ ಅದ ಅಂತ ಅಂತಿದ್ವಿ, ಈಗ ಇಡೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಬಹುಶಃ ಎಲ್ಲ ಕಡೆ ತೊಗರಿ ಆದಂತಹ ಒಂದು ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. ಅದನ್ನು ಕೂಡ ತಾವು ಕಂಟಿನ್ಯೂಸ್ ಆಗಿ ಬೆಳೀತಾ ಇರೋದ್ರಿಂದ, ಸತತವಾಗಿ ಬೆಳೀತಾ ಇರೋದ್ರಿಂದ ಮಣ್ಣಿನ ಮೇಲೆ ಭಾಳಷ್ಟು ದುಷ್ಪರಿಣಾಮಗಳು ಆಗ್ತವೆ. ತೊಗರಿ ಯಾಕೆ ಬಂತಪ್ಪ ಅನ್ನೋದನ್ನು ನಾನು ಒಂದು ವಿಷಯ ನಿಮ್ಮ ಹತ್ರ ಹೇಳ್ತೀನಿ. ಸೊ ನಾವು ಮುಂಚೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತೇಳಿ ಬಸವನ ಭಾಗ್ಯವಾಡಿಯಲ್ಲಿ ಕೆಲಸ ಮಾಡ್ತಿದ್ದೆ 2003. ಅವಾಗ ನಮ್ಮಲ್ಲಿ ಸೂರ್ಯಕಾಂತಿ ಭಾಳಷ್ಟು ಇತ್ತು, ನಮ್ಮ ಜಿಲ್ಲೆಯಲ್ಲಿ ಸೂರ್ಯಕಾಂತಿ ಭಾಳ ಬೆಳೀತಾ ಇದ್ವಿ. ಆ ಒಂದು 2006-07 ಟೈಮ್ನಲ್ಲಿ ಏನಾಯ್ತಪ್ಪ ಅಂತಂದರೆ ವೈರಸ್ ಬಂತು ನಮ್ಮಲ್ಲಿ, ಸಿಕ್ಕಾಪಟ್ಟೆ ವೈರಸ್ ಬಂದು ಸನ್ಫ್ಲವರ್ ಎಲ್ಲ ಹಾಳಾಗೋಯ್ತು. ಸೊ ಅವಾಗ ನಮಗೆ ಈ ಬೇರೆ ಆಲ್ಟರ್ನೇಟ್ ಕ್ರಾಪ್ ಬೇಕಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ. ಯೋಚನೆ ಮಾಡಿದಾಗ ಬೀದರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮಗೆ ತೊಗರಿನಲ್ಲಿ ನಾಟಿ ಪದ್ಧತಿ ಮಾಡಿದ್ರೆ ಇಳುವರಿ ಡಬಲ್ ಆಗುತ್ತೆ ಅಂತ ನಮಗೊಂದು ಮಾಹಿತಿ ಇತ್ತು. ಸೊ ನಾವು ಏನು ಮಾಡಿದ್ವಿ, ನಮ್ಮ ಜಿಲ್ಲೆಯಲ್ಲಿ ತೊಗರಿ ಅಕಡಿಯಾಗಿ ಹಾಕ್ತಾ ಇದ್ವಿ, ನಾವು ಅಕಡಿನಲ್ಲೇ ಹಾಕ್ತಾ ಇದ್ವಿ, ಯಾರೂ ಫುಲ್ ಕ್ರಾಪ್ ಆಗಿ ಹಾಕ್ತಾ ಇರಲಿಲ್ಲ. ಈಗ ಹಾಕ್ತಿದ್ದಾಗ ನಾವು ಯಾಕೆ ನಾವು ಇದನ್ನು ಪ್ರಯತ್ನ ಮಾಡಬಾರ್ದು ಅಂತ ಒಂದು ಯೋಚನೆ ಮಾಡ್ಕೊಂಡು ನಾವು ಒಂದು ಪ್ರಾತ್ಯಕ್ಷೆಯನ್ನು ತಗೊಂಡಿವಿ. ನಾವು ಬರೀ ಒಂದು 1/2 ಎಕರೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಬಸವನ ಬಾಗೇಡಿ ತಾಲೂಕಿನ ಚಿಕ್ಕೊಂಡ್ ಅಂತೇಳಿ ಒಬ್ಬರು ಹೊಲದಲ್ಲಿ ಮಾಡಿದ್ವಿ ನಾವು. ಸೊ 1/2 ಎಕರೆಯಲ್ಲಿ ನಮಗೆ 7.5 ಕ್ವಿಂಟಲ್ ಇಳುವರಿ. ಸೊ ಆ 7.5 ಕ್ವಿಂಟಲ್ ಬಹಳಷ್ಟು ಜನ ರೈತರಿಗೆ ಅದನ್ನು ನೋಡಕ್ ಬರ್ತಿದ್ರು ಎಲ್ಲರೂ, ಏನು ಇಷ್ಟೊಂದು ಇಳುವರಿ ಬಂದಿದೆ, ಇಷ್ಟೊಂದು ಕಾಯಿ ಎಲ್ಲ ನೋಡುವಾಗ ಬಹಳಷ್ಟು ಮಂದಿ ಆಶ್ಚರ್ಯವಾಗಿ ಆ 7.5 ಕ್ವಿಂಟಲ್ನೂ ಬುಕ್ ಮಾಡಿ ಹೋಗ್ಬಿಟ್ರು ಅವರು. ಸೊ ಆ 7.5 ಕ್ವಿಂಟಲ್ ನಾವು ಇಡೀ ನಮ್ಮ ಬಸವನ ಬಾಗೇವಾಡಿ ಸುತ್ತಮುತ್ತ ನಾವೆಲ್ಲ ಕೊಟ್ವಿ. 7.5 ಕ್ವಿಂಟಲ್ ಅದು ಎಲ್ಲ ಸೀಡಾಗಿ ಕನ್ವರ್ಟ್ ಆಯಿತು. ಸೊ ಅವಾಗ ನಮ್ಮ ಜಿಲ್ಲೆಯಲ್ಲಿ ಅರೌಂಡ್ 20,000 ಹೆಕ್ಟರ್ ಇತ್ತು ಇಡೀ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ 20,000 ಹೆಕ್ಟರ್ ಬೆಳೀತಾ ಇದೀವಿ ನಾವು. ಸೊ ಆ 7.5 ಕ್ವಿಂಟಲ್ ಈಗ ಈ 5 ಲಕ್ಷವರೆಗೂ ತಂದಿಟ್ಟಿದೆ. ಸೊ ಅಲ್ಲಿ ತನ ಬಂದಿದೆ. ಬಟ್ ಇದು ಅವಾಗ ಬೇಕಾಗಿತ್ತು, ಬಹಳಷ್ಟು ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೀತು ನಮ್ಮ ಜಿಲ್ಲೆ, ಬಹಳಷ್ಟು ಜನಕ್ಕೆ ರೈತರಿಗೆ ಅನುಕೂಲ ಆಗಿದೆ ತೊಗರಿಯಿಂದ ಬಹಳ. ಬಟ್ ಅದೇ ಈಗ ಬಹಳ ಯಾವುದೇ ಜಾಸ್ತಿ ಆಯ್ತಂದ್ರೆ ವಿಷ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಂಗಾಗಿ ನಾವು ಪ್ರತಿ ಸಲ ನಾವು ಈ ತರ ಚೇಂಜ್ ಮಾಡಿಕೊಂಡು ಬೆಳೆದ್ರೆ ಬಹಳ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ರೈತರ ಜೊತೆ ಹಂಚ್ಕೊಂತೀನಿ, ಇನ್ನೊಂದು ಪ್ರಯತ್ನ ಮಾಡಿದ್ವಿ ನಾವು ಒಂದು ಈರುಳ್ಳಿನಲ್ಲಿ. ಈರುಳ್ಳಿ ನಮ್ಮ ಅವಾಗ ಗೊಳಸಂಗಿ ಆ ಏರಿಯಾದಲ್ಲಿ, ಮುತ್ತಿಗಿ ಆ ಏರಿಯಾದಲ್ಲಿ ಭಾಳ ಬೆಳೀತಾ ಇದ್ವಿ ನಾವು, ಭಾಳ ಬೆಳೀತಾ ಇದ್ವಿ. ಆದರೆ ಇಳುವರಿ ಭಾಳ ಕಡಿಮೆ ಇರ್ತಿತ್ತು, 8 ಟನ್ನು 10 ಟನ್ನು 1 ಎಕರೆಗೆ ಬರ್ತಾ ಇತ್ತು. ಬಟ್ ನಾವೊಂದು ಮೆಥಡ್ ಮಾಡಿದ್ವಿ, ಬೋದು ಮಾಡಿ ಅದ್ರ ಮೇಲೆ ಡ್ರಿಪ್ ಹಾಕಿ ಬೆಳೆದಾಗ ನಮಗೆ 20 ಟನ್ ಇಳುವರಿ ಬಂತು. ಸೊ ಡಬಲ್ ಇಳುವರಿ ಬಂತು. ಸೊ ಹಂಗಾಗಿ ಆ ಥರ ನಾವು ಡಬ್ಲಿಂಗ್ ಆಫ್ ಫಾರ್ಮರ್ ಇನ್ಕಮ್ ಅಂತ ಏನು ಹೇಳ್ತೀವಿ. ಸೊ ನೀವು 8 ಅಥವಾ 10 ಟನ್ ಇಳುವರಿ ಬರ್ತಂತಾಗ ಅದು ಈಗ 20-20 ಟನ್ ಬರ್ತಾ ಇದೆ. ಸೊ ಹಂಗಾಗಿ ಈ ಥರ ಟೆಕ್ನಾಲಜಿಗಳನ್ನು ನಾವು ಮಾಡಿಕೊಂಡು ಮಾಡ್ಕೊಂಡ್ರೆ ಭಾಳ ರೈತರಿಗೆ ಅನುಕೂಲ ಆಗುತ್ತೆ. ಯಾವುದೇ ಬಿಸ್ನೆಸ್ಸಲ್ಲಿ ನಾವು 1 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಸಿಗಲ್ಲ, ಆದರೆ ಕೃಷಿನಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಮ್ಗೆ 1 ಕಾಳು ಹಾಕಿದ್ರೆ 1,000 ಕಾಳು ಬರ್ತವೆ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನಾವು, ನಮಗೆ ಬೇರೆ ಬಿಸ್ನೆಸ್ಸೇ ಇಲ್ಲ. ನಿಯರ್ಲಿ ನಮ್ಮಲ್ಲಿ ಬಹಳಷ್ಟು ಜನ ರೈತರೇ ಇದ್ದಾರೆ, ಭಾಳಷ್ಟು ಜನ ರೈತರೇ ಇದ್ದಾರೆ, ಬೇರೆ ಉದ್ಯೋಗ ಇಲ್ಲ ನಮಗೆ. ಅದಕ್ಕೆ ನಾವು ಈ ಒಂದು ಉದ್ಯೋಗವನ್ನು ಚೆನ್ನಾಗಿ ಮಾಡಿಕೊಂಡು ತಾಂತ್ರಿಕತೆಗಳನ್ನು ಮಾಡಿಕೊಂಡು ಮತ್ತು ಕೆಲವು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯ ಜೊತೆ ಸಂಬಂಧ ಇಟ್ಕೊಂಡು, ಕೃಷಿ ಇಲಾಖೆ ಜೊತೆ ಸಂಬಂಧ ಇಟ್ಕೊಂಡು ನೀವು ಮಾಡಿದ್ರೆ ನಿಮಗೂ ಒಳ್ಳೇದಾಗುತ್ತಂತ ಈ ಮೂಲಕ ತಮಗೆಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಆತ್ಮೀಯರೇ, ತಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ಜಂಟಿ ಕೃಷಿ ನಿರ್ದೇಶಕರನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ಹಿಂಗದ, ಕಚೇರಿ ವೇಳೆ ಒಳಗೆ ತಾವು ಸಂಪರ್ಕ ಮಾಡಬಹುದು. 8-7-7-9-3-06-01 ಈ ನಂಬರ್ನ ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ರಾಜಶೇಖರ್ ವಿಲಿಯಮ್ಸ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸದ್ಯದ ಪರಿಸ್ಥಿತಿ ಒಳಗೆ ಏನು ಆತಂಕಿತರಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ರೈತರು ಸುರಕ್ಷಿತವಾಗಿ ಇರಬೇಕು ಅಂತಂದ್ರೆ ಬೆಳೆ ವಿಮೆ ಮಾಡೋದ್ರ ಕಡೆ ಬಹಳಷ್ಟು ಲಕ್ಷ್ಯ ವಹಿಸಬೇಕು, ಅದನ್ನು ತಮ್ಮ ಯಾವತ್ತು ತಮ್ಮ ಒಂದು ಕೃಷಿಯ ಭಾಗ ಅಂತ ಹೇಳಿ ತಿಳ್ಕೊಳ್ಬೇಕು ಅವರು ಅನ್ನುವಂಥ ಏನು ಮಾತು ಹೇಳಿದ್ದೀರಿ, ಅದು ನಿಜವಾಗಿ ಸತ್ಯವಾಗಿರುವಂಥದ್ದು. ಈ ಎಲ್ಲ ವಿಚಾರಗಳ ಕಡೆಗೆ ಅದರ ಜೊತೆಗೆ ಬೆಳೆಯನ್ನು ಪರಿವರ್ತನೆ ಮಾಡಿ ಬೇರೆ ಬೇರೆ ಬೆಳೆಗಳನ್ನು ಮಿಶ್ರ ಮಾಡಿಕೊಂಡು ಬೆಳೆದರೆ ಒಂದೇ ಬೆಳೆ ಮೇಲೆ ನಾವು ಅವಲಂಬನೆ ಆಗುವುದು ತಪ್ಪದ. ಈಗ ಏನು ವಾತಾವರಣದ ವೈಪರೀತ್ಯಗಳದಾವ, ಅವುಗಳಿಗೆ ಸವಾಲಾಗಿ ನಾವು ನಮ್ಮ ಬೆಳೆ ಒಂದು ಪ್ಯಾಟರ್ನ್ ಏನದ ಅದನ್ನು ನಾವು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿ ಈಗದ. ಮುಂದಿನ ದಿನಗಳಲ್ಲಿ ಸಹಿತ ನಾವು ಬಹಳಷ್ಟು ಬದಲಾವಣೆಗಳನ್ನು ನಮ್ಮ ಕೃಷಿಯೊಳಗೆ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ರಾಜಶೇಖರ್ ವಿಲಿಯಮ್ಸ್ ಅವರ ಜೊತೆಗೆ ಸದ್ಯದ ಮಳೆ ಬೆಳೆ ಪರಿಸ್ಥಿತಿ ಕುರಿತು ಒಂದು ಅವಲೋಕನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ, ನೆರವು ಶಿದರಾಯ್ ಸಾಳುಂಕಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.